ಮಂದಿ ತೋಟ ಜಮೀನೆಲ್ಲ ಸುಮ್ಮನೆ ಹಂಗೆ ಆಳ್ಬಿಡುತ್ತೆ. ಎಷ್ಟು ಜಮೀನು ಇದೆ ನಿಮಗೆ? ನಮಗೊಂದು ಐದೂವರೆ ಎಕರೆ ಇದೆ ಜಮೀನು. ಐದೂವರೆ ಎಕರೆ ಇದೆ. ಐದೂವರೆ ಎಕರೆ ನೀವೇ ಮಾಡಿಸ್ತೀರಾ? ಐದೂವರೆ ಎಕರೆ ನಾವೇ ಉಳುಮೆ ಮಾಡ್ತೀವಿ, ಎಲ್ಲ ಎ ಟು ಝಡ್ ನಾವೇ ಮಾಡ್ತೀವಿ. ನೀವು ಒಬ್ಬರೇ ಮಾಡ್ತೀರಾ ಅಥವಾ ಮನೆಯಲ್ಲಿ ಯಾರು ಸಹಕರಿಸ್ತಾರಾ? ಹೇಗೆ? ನಮ್ಮ ತಂದೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವ್ರ ಜೊತೆಗೆ ನೀವು ಹೆಚ್ಚಿನ ಜವಾಬ್ದಾರಿ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ರಿ? ಹೌದು, ಈಗೆಲ್ಲ ನಮ್ದೇನೆ, ನಮ್ಮ ತಂದೆ ಜೊತೆಗೆ ಬಂದು ಸಪೋರ್ಟ್ ಮಾಡ್ತೇವೆ. ಏನೇನು ಬೆಳೆ ಇದೆ ಚೇತನ್? ತೆಂಗಿದೆ, ಅಡಿಕೆ ಇದೆ, ಮಿಶ್ರ ಬೆಳೆ ಬಾಳೆ ಬೆಳಿತೀವಿ, ಶುಂಠಿ ಬೆಳಿತೀವಿ, ಹಂಗೆ ಅಡಿಕೆ ಸುಸಿ ತೆಂಗಿನ ಸುಸಿ ಸೇಲ್ ಮಾಡ್ತೀವಿ ಬೆಳೆದು. ತರಕಾರಿ ಟೊಮೊಟೊ ಮೆಣಸಿನ ಗಿಡ ಬೆಳಿತೀವಿ. ತೆಂಗು ಎಷ್ಟಿದೆ? ತೆಂಗು ಒಂದು 170 ಸೊಸೆ ಇದೆ, 170 ಗಿಡಗಳಿದ್ದಾವೆ. 170 ಇದೆ. ಎಷ್ಟು ಸಿಗುತ್ತೆ ತೆಂಗು ನಿಮ್ಗೆ ಇದರಲ್ಲಿ? 2.5-3 ಲಕ್ಷ ಸಿಗ್ತದೆ. 2.5-3 ಲಕ್ಷ ಸಿಗುತ್ತೆ ಹಣ. ಅಷ್ಟು ಸಿಗುತ್ತೆ ನಿಮ್ಗೆ? ಕೊಬ್ಬರಿ ಮಾಡ್ತೀರಾ ಕಾಯಿ ಮಾಡ್ತೀರಾ? ಕೊಬ್ಬರಿ ಮಾಡ್ತೀವಿ, ಕಾಯಿ ಯಾವತ್ತು ಕೊಟ್ಟಿಲ್ಲ, ಕಾಯಿ ಎಳ್ನೀರೇನು ಕೊಡೋದಿಲ್ಲ. ನಮಗೆ ಕೊಬ್ಬರಿ ಮಾಡಿ ಮುಂಚಿಂದನೂ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೊಬ್ಬರಿ ಮಾಡಿ ಇದು ಮಾಡಿ, ಅದೇ ಅಭ್ಯಾಸ ಆಗಿದೆ, ಅದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಹೌದು, ನಮಗೆ ಇದು ಹೊಸದು, ಕೊಬ್ಬರಿ ಕಾಯಿ ಕೊಡೋದು ಎಳ್ನೀರು ಕೊಡೋದು ನಮಗೆ ಇಷ್ಟ ಆಗಲ್ಲ, ಮನಸ್ಸಿಗೆ ತೃಪ್ತಿ ಇಲ್ಲ. ಹಂಗಾಗಿ ನೀವು ಕೊಬ್ಬರಿನೇ ಮಾಡ್ಬಿಡ್ತೀರಿ. ನಮಗೆ ಕೊಬ್ಬರಿಗೆ ಜಾಸ್ತಿ ಬೆಲೆ ಇಲ್ವಲ್ಲ ಈಗ? ಕೊಬ್ಬರಿಗೆ ಬೆಲೆ ಇಲ್ಲ ಅಂದ್ರೆ ನಫೆಡ್ ಸಿಗ್ತದಲ್ಲ, ವರ್ಷಕ್ಕೊಂದ್ಸತಿ ನಫೆಡ್ ಬರ್ತದಲ್ಲ, ಮ್ಯಾನೇಜ್ ಆಗುತ್ತೆ. ಅಲ್ಲಿಗೆ ಹಾಕೋದ್ರಿಂದ ಅಲ್ಲಿ ಒಂದಷ್ಟು ಒಳ್ಳೆ ಬೆಲೆ ಸಿಗುತ್ತೆ, ನಿಮ್ಗೇನಂತ ತುಂಬಾ ಏನು ನಷ್ಟ ಆಗೋದಿಲ್ಲ? ತುಂಬಾ ಏನು ನಷ್ಟ ಏನಾಗೋದಿಲ್ಲ, ನಮ್ದು ನೀರಾವರಿ ಇದೆ ಹಂಗಾಗಿ ನಡೆಯುತ್ತೆ, ತಡಿತೀವಿ. ಅಡಿಕೆ ಎಷ್ಟಿದೆ ನಿಮ್ದು? ಅಡಿಕೆ ಟೋಟಲ್ ಆಗಿ ಒಂದು 2000 ಗಿಡ ಇದೆ ಅಡಿಕೆ, ಒಂದು ಆಗ್ತದೆ ಒಂದು 10-10.5 ಲಕ್ಷ ವರ್ಮಾನ ಇದೆ ವರ್ಷಕ್ಕೆ. ಒಂದು ವರ್ಷಕ್ಕೆ ಒಂದು 10-10.5 ಲಕ್ಷ ಸಿಗುತ್ತೆ. ಅಡಿಕೆ ಎಷ್ಟು ವರ್ಷದ ಹಳೆ ತೋಟ? ಅಡಿಕೆ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೊಟ್ಕೊಂಡು ಬಂದಿದ್ದಾರೆ, ಅವಾಗಲಿಂದನೂ ಇದೆ. ನಾವೀಗ ಈಗ ನಮ್ಮ ತಂದೆಯವರು ಮಾಡಿದ್ದಾರೆ ಒಂದು ಪ್ಲಾಂಟೇಷನು, ನಾವು ಒಂದೆರಡು ಪ್ಲಾಂಟೇಷನ್ ಮಾಡಿದ್ದೀವಿ. ಟೋಟಲ್ ಒಂದು 2 ಚಿಲ್ಲರೆ ಮಾಡಿದ್ದೀವಿ, 200-300 ಬರ್ತದೆ. ಅಡಿಕೆಗೆ ಏನೇನು ಕೆಲಸ ಮಾಡ್ತೀರಾ ವರ್ಷ ಪೂರ್ತಿ? ವರ್ಷ ಪೂರ್ತಿ ಏನು ಅಂದರೆ ವರ್ಷ ಒಂದು 7-8 ಸತಿ ಕಲ್ಟಿವೇಷನ್ ಮಾಡ್ತೀವಿ. 3 ಬಾರಿ 4 ತಿಂಗಳಿಗೆ ಒಂದು ಸತಿ ಗೊಬ್ಬರ ಕೊಡ್ತೀವಿ, ಅದು ಬಿಟ್ಟರೆ ಬೇರೆ ಇನ್ನೇನು ಕಲ್ಟಿವೇಷನ್ ಏನು ಮಾಡಲ್ಲ, ಅಷ್ಟೇ. ಏನೇನು ಗೊಬ್ಬರ ಕೊಡ್ತೀರಿ? ಒಂದು ಸತಿ ತಿಪ್ಪೆ ಗೊಬ್ಬರ ಕೊಡ್ತೀವಿ, ದನಿನ ಗೊಬ್ಬರ, ಕುರಿ ಗೊಬ್ಬರ ಕೊಡ್ತೀವಿ, ಕೋಳಿ ಗೊಬ್ಬರ ಕೊಡ್ತೀವಿ, 1x1 ಆಲ್ಟರ್ನೇಟಿವ್. ಒಂದು ಸತಿ ತಿಪ್ಪೆ ಗೊಬ್ಬರ ಕೊಟ್ಟರೆ ಒಂದು ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಸೀಮೆ ಗೊಬ್ಬರ ಅಂತೀವಿ. ಅದಾದರೆ ನೆಕ್ಸ್ಟ್ ಇನ್ನೊಂದ್ಸತಿ ಕೋಳಿ ಗೊಬ್ಬರನೋ ಕುರಿ ಗೊಬ್ಬರನೋ ನಮ್ಮ ಟೈಮಿಗೆ ಯಾವ್ದು ಸಿಗುತ್ತೆ ಅದನ್ನು ಕೊಡ್ತಾರೆ. ಅಂದರೆ ಒಂದು ವರ್ಷ ನೀವು ಸಾವಯವ ಗೊಬ್ಬರಗಳನ್ನು ಕೊಟ್ಟರೆ ಇನ್ನೊಂದು ವರ್ಷ ರಾಸಾಯನಿಕ ಗೊಬ್ಬರ ಕೊಡ್ತೀರಿ? ಒಂದು ವರ್ಷ ಅನ್ನೋದಿಲ್ಲ, ಅದು ಒಂದು ವರ್ಷದಲ್ಲಿ 3 ಸತಿ ಗೊಬ್ಬರ ಕೊಡ್ತೀವಿ. ಅದರಲ್ಲಿ ಒಂದ್ಸತಿ ಸಾವಯವ ಗೊಬ್ಬರ ಕೊಟ್ಟರೆ ಇನ್ನೊಂದ್ಸತಿ ಇದು ಕೊಡ್ತೀವಿ, ರಸಗೊಬ್ಬರ ಕೊಡ್ತೀವಿ. ರಸಗೊಬ್ಬರ ಕೊಡದೆ ಹೋದ್ರೆ ತೋಟ ಅಷ್ಟು ಇಂಪ್ರೂವ್ ಆಗಲ್ಲ. ಕೊಟ್ಟಿಗೆ ಗೊಬ್ಬರ ಎಲ್ಲಿ ತರ್ತೀರಿ? ಇಲ್ಲೇ ಲೋಕಲಲ್ಲಿ ಬೇರೆ ರೈತರ ಹತ್ರ, ಅವ್ರ ಹತ್ರ ಒಂದು 3-4 ಜನದ ಹತ್ರ ತಗೊಂತೀವಿ. ಈಗ ತಮಿಳ್ನಾಡು ಕಡೆಯಿಂದ ಇದು ಬರ್ತದೆ, ಕೋರಿ ಗೊಬ್ಬರ ಬರ್ತದೆ, ಕೋಳಿ ಗೊಬ್ಬರ ಬರ್ತದೆ ಚೀಲ ಬ್ಯಾಗ್ಸ್ ಅಲ್ಲಿ, ಅದನ್ನೇ ಡೈರೆಕ್ಟ್ ಡಂಪ್ ಮಾಡಿಸ್ಕೊಂತೀವಿ. ಒಂದೊಂದು ಗಿಡಕ್ಕೆ ಎಷ್ಟು ಕೊಡ್ತೀರಾ ಅದನ್ನ? ಒಂದೊಂದು ಗಿಡಕ್ಕೆ ದನಿನ ಗೊಬ್ಬರ ಆದ್ರೆ ಒಂದು ದೊಡ್ಡ ಒಂದು ಪುಟ್ಟಿ ಕೊಡಬೇಕು ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡಗಳಿಗಾದ್ರೆ ಒಂದು 3 ಪುಟ್ಟಿ ಕೊಡಬೇಕು. ಅದೇ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಆದ್ರೆ 1 ಪುಟ್ಟಿ 2 ಗಿಡಕ್ಕೆ ಕೊಡ್ತಬೇಕು. ಆ ತರದಲ್ಲಿ ಆ ಒಂದು ಅಂದಾಜಲ್ಲಿ ಕೊಟ್ಕೊಂಡು ಹೋಗ್ತೀರಿ? ಹೌದು ಹೌದು, ಒಂದು ಅಂದಾಜಲ್ಲಿ ಕೊಡ್ತೀವಿ. ಇಲ್ಲಿ ಸ್ಥಳೀಯವಾಗಿ ಕೊಟ್ಟಿಗೆ ಗೊಬ್ಬರ ಕೊಂಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಏನ್ ಬೆಲೆ ಇರುತ್ತೆ ಮತ್ತೆ ಒಳ್ಳೆ ಗೊಬ್ಬರ ಹೆಂಗೆ ಗುರುತು ಮಾಡೋದು? ಒಳ್ಳೆ ಗೊಬ್ಬರ ಹೆಂಗೆ ಗುರುತು ಮಾಡೋದು ಅಂದ್ರೆ ಅವ್ರ ಮನೇಲಿ ದನಕರುಗಳು ಯಾವ ನಾಟಿ ಹಸುಗಳು ಅಥವಾ ನಾಟಿ ಕ್ರಾಸ್ ಇರ್ತದೆ ಅಂತ ಮಾತ್ರ ಗುರುತು ಮಾಡಿ ತಗೊಂತೀವಿ. ಸಿಂಧಿ ಹಸು ಅವು ಎಲ್ಲ ತಗೊಳೋದಕ್ಕೆ ಹೋಗಲ್ಲ, ಪ್ರಯೋಜನ ಆಗೋದಿಲ್ಲ. ಅದರಲ್ಲಿ ವೇಸ್ಟ್, ಸುಮ್ಮನೆ ರೈತಂಗೆ ವೇಸ್ಟ್ ಆಗುತ್ತೆ ದುಡ್ಡು ಅಂತ, ಅದ್ರಲ್ಲಿ ಏನು ಸಾರಾಂಶ ಏನು ಇರಲ್ಲ, ಹಾಗಾಗಿ ಅದನ್ನ ತಗೊಳಕ್ ಹೋಗಲ್ಲ. ಅದ್ ಸಿಗ್ಲಿಲ್ಲ ಅಂತಂದ್ರೆ ಹೊರಗಡೆಯಿಂದ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಸಿಗ್ತದೆ, ಅದನ್ನ ತರಿಸ್ತಾಕ್ತಿವಿ. ಹಂಗಾದ್ರೆ ನೀವು ಯಾವ ರೈತರು ಈ ನಾಟಿ ದನಗಳನ್ನ ಸಾಕೊಂಡಿರ್ತಾರೋ ಅಂತ ಕಡೆ ಗೊಬ್ಬರ ನೋಡ್ಕೊಂಡು ತರ್ತೀರಿ? ಹೌದು, ನಾಟಿ ಹಸುಗಳು ಯಾರು ಸಾಕಿರ್ತಾರೆ ಅವ್ರ ಹತ್ರ ನೋಡ್ಕೊಂಡು, ನಾಟಿ ಅಥವಾ ನಾಟಿ ಕ್ರಾಸ್, ಅದು ಬಿಟ್ರೆ HF ಜರ್ಸಿ ಇಂತ ಕಡೆ ಅದು ತಗೊಳೋದಕ್ಕೆ ಹೋಗಲ್ಲ. ಈಗ ನಾವೇ ಮನೆಗೆ ಸ್ವಂತ ಮಾಡ್ಬೇಕು ಅಂತೀವಿ, ಮಲ್ನಾಡ್ ಗಿಡ್ಡ ತಗೊಂಬಂದು ಮಾಡ್ಕೋಬೇಕು ಅಂತ ಮಾಡ್ತಾ ಇದೀವಿ. ಇಷ್ಟೆಲ್ಲ ಜಮೀನು ಇದ್ರು ಕೂಡ ಯಾಕೆ ದನಕರುಗಳು ಸಾಕೊಂಡಿಲ್ಲ ನೀವು? ದನಕರುಗಳು ಮನೇಲಿ ತಂದೆ ತಾಯಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು, ಆಗ್ಲಿಂದ ದನಕರುಗಳು ಇದು ಮಾಡೋದು ನಾವು ಇಲ್ಲಿ ಇರ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಈಗ ಸ್ವಲ್ಪ ಬೇರೆ ಪ್ರೊಫೆಷನಲ್ ಬೇರೆ ಕಾಂಟ್ರಾಕ್ಟ್ ಮಾಡ್ತಿದ್ದೀವಿ. ನಾವು ಈ ಕಡೆ ತೋಟ ನೋಡ್ಕೊಂಡು ನಮ್ ಕೆಲಸ ನೋಡ್ಕೊಂಡು ಮನೆ ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಒಂದೊಂದ್ ಟೈಮ್ ಇರ್ತೀವಿ, ಒಂದೊಂದ್ ಟೈಮ್ ಇರಲ್ಲ. ಇಲ್ಲದೆ ಹೋದ ಟೈಮಲ್ಲೇ ದನ ಕರುಗಳು ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಇರ್ಲೇಬೇಕು. ಅವಕ್ಕೆ ಹೊತ್ತು ಹೊತ್ತಿಗೆ ಫುಡ್ಡು ಎಲ್ಲ ನೋಡ್ತಾನೆ ಇರಬೇಕು, ಅದು ನೋಡೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಮಾಡಿಲ್ಲ. ಕಾಂಟ್ರಾಕ್ಟ್ ವರ್ಕ್ ಅಂದ್ರೆ ಏನೇನು ಕೆಲಸಗಳನ್ನು ಮಾಡ್ತೀರಿ? ಪಿ ಡಬ್ಲ್ಯೂ ಡಿ ಗ್ರಾಮ ಪಂಚಾಯತಿ ವರ್ಕ್ಸ್ ಎಲ್ಲ ಮಾಡ್ತಿದ್ವಿ. ಅಂದ್ರೆ ರಸ್ತೆ ಮಾಡೋದು, ಬಿಲ್ಡಿಂಗ್ ಗಳನ್ನ ಕಟ್ಟುವಂಥದ್ದು, ಆ ತರದ್ ಮಾಡ್ತೀರಾ? ಶಾಲಾ ಕಾಲೇಜುಗಳಿಗೆ ಬಿಲ್ಡಿಂಗ್ ಕಟ್ಟೋದು, ಗೌರ್ಮೆಂಟ್ ವರ್ಕ್ಸ್ ಮಾತ್ರ. ಆಮೇಲೆ ಚರಂಡಿ ರಸ್ತೆಗಳು, ಕಾಂಕ್ರೀಟ್ ರಸ್ತೆ, ಕಾಂಕ್ರೀಟ್ ಚರಂಡಿ, ನಮ್ಮ ಊರಿನ ಡೆವಲಪ್ಮೆಂಟ್ ವರ್ಕ್ ಗಳೆಲ್ಲ ಮಾಡ್ತಾ ಬರ್ತೀವಿ. ನಿಮಗೆ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಲೈಸೆನ್ಸ್ ಎಲ್ಲ ಇದೆಯಾ? ಓನ್ ಲೈಸೆನ್ಸ್ ಇದೆ, ಅದನ್ನ ಇಟ್ಕೊಂಡು ತಾವು ಮಾಡ್ಕೊಂಡು ಹೋಗ್ತಾ ಇದ್ರಿ? ಹೌದು, ನಮ್ದು ಓನ್ ಲೈಸೆನ್ಸ್ ಇರೋದ್ರಿಂದ ಅನುಕೂಲ ಆಗ್ತಾ ಇದೆ. ಬೇರೆ ತಗೊಂಡು ಸಬ್ ಕಾಂಟ್ರಾಕ್ಟ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಈಗ ಶುಂಠಿ ಪ್ರತಿ ವರ್ಷನೂ ಹಾಕ್ತೀರಾ ಹೆಂಗೆ? ಪ್ರತಿ ವರ್ಷನೂ ಹಾಕ್ತೀವಿ, ಪ್ರತಿ ವರ್ಷನೂ ಒಂದೊಂದು ಎಕರೆ ಶುಂಠಿ ಮಾಡ್ತಾ ಇದ್ವಿ. ಬೇರೆ ಬೇರೆ ಹೊಲಗಳಲ್ಲಿ ಹಾಕ್ತೀರಾ ಹೇಗೆ? ಇಷ್ಟಿವರೆಗೂ ನಮ್ದ್ರಲ್ಲೇ ಮಾಡ್ತಾ ಇದ್ವು, ಇನ್ನ ಬೇರೆ ಬೇರೆ ಬೇರೆ ಬೇರೆ ಜಮೀನುಗಳ ಲೀಸಿಗೆ ತಗೊಂಡು ಮಾಡ್ಬೇಕು. ಲೀಸ್ಗೂ ಕೂಡ ತಗೊಂಡ್ ಮಾಡ್ಬೇಕು ಅಂತ ಹೇಳಿ ಆಲೋಚನೆ ಇದೆ ನಿಮಗೆ? ಲೀಸಿಗೂ ತಗೊಂಡ್ ಮಾಡ್ಬೇಕು, ಮುಂದಕ್ಕೆ ಹಂಗೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಇದೆ. ಕೃಷಿನೇ ಫುಲ್ ಟೈಮ್ ಮಾಡ್ಬೇಕು ಅಂತ ಮುಂದೆ ಪ್ಲಾನ್ ಮಾಡ್ಕೊಂಡಿದೀವಿ. ಸಾಮಾನ್ಯವಾಗಿ ಪ್ರತಿ ವರ್ಷನೂ ಕೂಡ ಒಂದೇ ಎಕರೆಗೆ ಹಾಕ್ತೀರಿ? ಹಾ, ಒಂದ್ ಎಕರೆ ಮುಕ್ಕಾಲ್ ಎಕರೆ, ಒಂದ್ ಎಕರೆ ಒಂದು ಕಾಲ್ ಎಕರೆ ಜಮೀನ. ನಮ್ಮ ಬೌಂಡ್ರಿ ಅದು ಎಷ್ಟು ಡೈಮೆನ್ಷನ್ ಬರುತ್ತೆ ಅದ್ರ ಮೇಲೆ ನಮಗೆ ಅವಕಾಶ ಸಿಗುತ್ತೆ ಅಷ್ಟು ಮಾಡ್ತಾ ಇರ್ತೀವಿ. ಈಗ ಪ್ರತಿ ವರ್ಷನೂ ಒಂದೇ ಜಾಗದಲ್ಲಿ ಶುಂಠಿ ಹಾಕಿದ್ರೆ ಸರಿ ಹೋಗೋದಿಲ್ಲ ಅಲ್ವಾ? ಇಲ್ಲ, ಪ್ರತಿ ವರ್ಷ ಒಂದೇ ಜಾಗದಲ್ಲಿ ಶುಂಠಿ ಬರೋದಿಲ್ಲ. ಮಿನಿಮಮ್ ಅದ್ರಲ್ಲಿ ಬೇರೆ ಇಂಟರ್ ಕ್ರಾಪ್ ಮಾಡ್ತಾ ಹೋಗ್ತಾ ಇದ್ರೆ ಅಟ್ ಲೀಸ್ಟ್ ಒಂದು 3-4 ಇಯರ್ಸ್ ಗೆ ಒಂದ್ಸತಿ ಶುಂಠಿ ಬೆಳಿಬಹುದು ಆ ಜಮೀನಲ್ಲಿ. ಇಲ್ಲ ಅಂತ ಅಂದ್ರೆ ಅದು ಕಾಯಿಲೆ ಡಿಸೀಸಸ್ ಎಲ್ಲ ಮುಂಚೆಯಿಂದ ಬಂದಿರ್ತದೆ ಇರ್ತದಲ್ಲ, ಅದ ಹಂಗೆ ನೆಕ್ಸ್ಟ್ ಬೆಳೆಗೆ ಇದಾಗ್ತಾ ಹೋಗ್ತಾ ಇರ್ತದೆ. ಅಲ್ಲಿ ಇಂಟರ್ ಕ್ರಾಪ್ ಬೇರೆ ಬೇರೆ ಜೋಳ, ರಾಗಿ, ಬೇರೆ ಬೇರೆ ಟೊಮೊಟೊ, ತರಕಾರಿ ಏನಾರು ಒಂದು ತೆಗಿತಾನೆ ಇರಬೇಕು, ಮಾಡ್ತಾನೆ ಇರಬೇಕು. ಹಾಗಾದ್ರೆ ಭೂಮಿಲಿ ನಾವೇನ್ ಬೆಳೆ ಬೆಳಿರ್ತೀವಿ ಅದ್ರ ರೋಗ ಲಕ್ಷಣಗಳೆಲ್ಲ ಹೋಗ್ತಾ ಇರುತ್ತೆ, ಬೇರೆದ್ ಬರ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅದೇ ಹೇಳ್ತಾರ, ಹೊಸ ನೀರು ಬಂದಾಗ ಹಳೆ ನೀರು ಹೊರದು ಹೋಗ್ತಾ ಇರುತ್ತಲ್ಲ, ಆ ತರಕ್ಕೆ ಆಗ್ತಾ ಇರುತ್ತೆ. ಆ ತರದಲ್ಲಿ ತಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಶುಂಠಿ ಕಳಸರೇನು ಕೂಡ ಹಾಕಿದ್ರ? ಹೌದು, ಕಳಸರೇನು ಹಾಕಿದ್ದು. ಏನ್ ಬೆಲೆ ಸಿಕ್ತು ಮತ್ತೆ ಎಷ್ಟು ಹಣ ಸಿಕ್ತು ಅದರಿಂದ? ಶುಂಠಿ ಹೋದ ವರ್ಷ ಅಷ್ಟು ಮಳೆ ಇರಲಿಲ್ಲ, ಮಳೆ ಇಲ್ಲದಿಂದ ಇಳುವರಿ ಸ್ವಲ್ಪ ಕಡಿಮೆ ಬಂದಿದೆ. ಒಂದು 320 ಚೀಲ ಸಿಕ್ಕಿದೆ, ಬೆಲೆ ಒಂದು 5,000-6,000 ಚೀಲಕ್ಕಿತ್ತು. ಒಳ್ಳೆ ಬೆಲೆ ಸಿಕ್ಕಿದೆ ಅಲ್ವಾ? ಪರವಾಗಿಲ್ಲ, ಬೆಲೆ ಸಿಕ್ಕಿದೆ ಅಂತ ಹೇಳ್ಕೊಣ ಅಂತ ಬೆಲೆ ಏನೆಲ್ಲ ಮಾಡಿದ ತಕ್ಕನಾಗಿ ಸಿಕ್ಕಿದೆ. ಮುಂಚೆ ಈಗ ಒಂದು 7-8 ವರ್ಷದ ಮುಂಚೆ ಇತ್ತು, ಅವಾಗ 8,000-10,000 ತನಕ ಹೋಗಿತ್ತು. ಆಗಿನ ಟೈಮಲ್ಲಿ ಅದು ದೊಡ್ಡ ಬೆಲೆನೆ. ಆಗಿನ ಬೆಲೆ ಹೋಲಿಸ್ಕೊಂಡ್ರೆ ಈಗಿನ ಬೆಲೆ ಅದೇನೇ ಅಲ್ಲ. ಈ ವರ್ಷನೂ ಸ್ವಲ್ಪ ಇಳಿಮುಖವಾಗಿದೆ ಶುಂಠಿ ಬೆಲೆ. ಕಷ್ಟ ಆಗಿದೆ, ಭಾರಿ ರೋಗ ಇದೆ ಎಲ್ಲಾ ಕಡೆನು, ಭಾರಿ ಅಂದ್ರೆ ಸಖತ್ ರೋಗ ಬಂದಿದೆ. ಎಂತ ಮಣ್ಣು ಚಂದ ಅಂತೀರ ಶುಂಠಿ ಬೆಳೆಯಕ್ಕೆ? ಶುಂಠಿಗೆ ಎರೆ ಮರಳು ಮಿಕ್ಸು ಕೆಪ್ಪೆ ಒಳ್ಳೇದು, ಇಳುವರಿ ಚೆನ್ನಾಗಿ ಬರುತ್ತೆ. ಕಲ್ನೆಲ್ಲ ಆದ್ರೆ ಸ್ವಲ್ಪ ಚಟ್ರು ಕಲ್ನೆಲ್ಲ ಇರ್ತದಲ್ಲ ಅಲ್ಲಿ ಇಳುವರಿ ಕಡಿಮೆ ಅಂತ ಹೇಳ್ಕೊಳೋ ಅಷ್ಟು ಶುಂಠಿ ಬರೋದಿಲ್ಲ. ನಿಮ್ಮ ಮಣ್ಣು ಚೆನ್ನಾಗಿದೆ ಅಲ್ವಾ ಶುಂಠಿ ಬೆಳಿಲಿಕ್ಕೆ? ಹಾ, ನಮ್ದು ಕೆಂಪು ಮತ್ತೆ ಕಪ್ಪು ಗೋಡ್ ಕರೆ ಗೋಡ್ ಇದೆ, ಮಿಕ್ಸ್ ಇದೆ, ಚೆನ್ನಾಗಿದೆ. ಸ್ವಲ್ಪ ಇಳಿಜಾರು ಇರಬೇಕು, ವಾಟ ಇರಬೇಕು ಶುಂಠಿ ಬೆಳೆಯೋದಕ್ಕೆ. ನಿಮ್ಮ ಭೂಮಿ ಸ್ವಲ್ಪ ಇಳಿಜಾರಾಗೆ ಇದೆ ಅಲ್ವಾ? ಹೌದು, ನಮ್ ಭೂಮಿ ಇಳಿಜಾರಾಗಿದೆ, ನೀರ್ ಬಂದಿದ್ದು ನಿಲ್ಲಬಾರ್ದು, ಹೊರದು ಹೋಗ್ತಾ ಇರ್ಬೇಕು. ಆತರ ಇದ್ರೆ ಶುಂಠಿ ಬೆಳೆ ಚೆನ್ನಾಗ್ ಬರುತ್ತೆ. ನೀರು ನಿಲ್ದಂಗೆ ಕಾಲುವೆ ಎಲ್ಲ ಮಾಡ್ಕೊಂಡಿದ್ರಲ್ವಾ ಚೆನ್ನಾಗಿ? ಆ ನ್ಯಾಚುರಲ್ ಕಾಲುವೆಗಳೆಲ್ಲ ಇದಾವೆ, ಅದಕ್ಕೆ ನಾವು ಸಬ್ಬು ಮತ್ತೆ ಚರಂಡಿಗಳೆಲ್ಲ ಮಾಡ್ಕೊಂಡು ಕಾಲುವೆಗಳೆಲ್ಲ ಮಾಡಿ ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದೀವಿ. ಶುಂಠಿ ಬೆಳೆ ಈ ಸಾಲಿಂದು ಭಾರಿ ಚೆನ್ನಾಗಿದೆ ನಿಮ್ದು, ಯಾವುದೇ ರೋಗ ರುಜಿನಗಳಿಲ್ಲ ಮತ್ತೆ ಬೆಳೆನೂ ಕೂಡ ಬಹಳ ಚೆನ್ನಾಗಿ ಬಂದಿದೆ. ಈ ಶುಂಠಿ ಬಿತ್ತನೆ ಮಾಡೋದಕ್ಕಿಂತ ಮೊದಲು ನೀವು ಭೂಮಿಯನ್ನ ಹೇಗೆ ತಯಾರಿ ಮಾಡ್ಕೊಳ್ತೀರಿ? ಶುಂಠಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ಸಿಂಗಲ್ ನೇಗ್ಲು ಅಂತ ಸಿಂಗಲ್ ನೇಗ್ಲು ಹಾಕ್ಸ್ತೀವಿ, ಅದಾದ್ಮೇಲೆ ರೋಟೋವೇಟರ್ ಹಾಕ್ತೀವಿ. ರೋಟೋವೇಟರ್ ಹಾಕಿದ್ಮೇಲೆ ದನಿನ ಕೊಟ್ಟಿಗೆ ಗೊಬ್ಬರನೋ ಅಥವಾ ಕೋಳಿ ಗೊಬ್ಬರನೋ ನೆಲಕ್ಕೆ ಹಾಕಿ ನೆಲಕ್ಕೆ ಹಾಕ್ಬಿಟ್ಟು 5 ನೇಗ್ಲಲ್ಲಿ ಕಲ್ಟಿವೇಷನ್ ಮಾಡ್ತೀವಿ. ಅದು 5 ನೇಗ್ಲಲ್ಲಿ ಕಲ್ಟಿವೇಷನ್ ಮಾಡಿಬಿಟ್ಟು ಬಿಡ್ತೀವಿ, ಒಂದೊಂದೂವರೆ ತಿಂಗಳು ಹಾಗೆ ಬಿಡ್ತೀವಿ. ಅದಾದ್ಮೇಲೆ ನಾವು ಮಾರ್ಕ್ ಮಾಡ್ಕೊಂಡು ಕಾಲುವೆಗಳನ್ನೆಲ್ಲ ತೆಗೆಸ್ಕೊಂಡು ಬೆಡ್ ಮಾಡೋದಕ್ಕೆ ಮಾರ್ಕ್ ಮಾಡಿಸ್ಕೊಂಡು ಅದೆಲ್ಲ ಆದಮೇಲೆ ಶುಂಠಿ ನಾಟಿ ಮಾಡಿಸ್ತೀವಿ. ಗೊಬ್ಬರ ಎಲ್ಲ ಹಾಕಿ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗಿದು ಒಂದು ಎರಡೂವರೆ ತಿಂಗಳು ಆದಮೇಲೆ ನಾಟಿ ಮಾಡೋದು. ಅದು ಗೊಬ್ಬರ ಏನು ಹಾಕಿರ್ತೀವಿ ಅದು ಭೂಮಿಗೆ, ಕೊಟ್ಟಿಗೆ ಗೊಬ್ಬರನ ಕೋಳಿ ಗೊಬ್ಬರನ, ಅದು ಭೂಮಿಗೆಲ್ಲ ಚೆನ್ನಾಗಿ ಸೇರಿ ಕಳೆದುಕೊಂಡು ಆಳಾಗಿ ಇಳ್ಕೋಬೇಕು. ನಾವು ಶುಂಠಿ ಹಾಕಿದ್ಮೇಲೆ ಒಂದು ಎರಡು ಮೂರು ತಿಂಗಳಾದ್ಮೇಲೆ ಶುಂಠಿಗೆ ಆಳವಾಗಿ ಬೇರು ಹೋಗ್ತವೆ, ಆ ಬೇರಿಗೆ ಗೊಬ್ಬರ ಅಲ್ಲಿ ಕೆಳಗಡೆ ಭೂಮಿ ಒಳಗಡೆ ಸಿಗಂಗೆ ಮಾಡ್ತೀವಿ. ಅಂದ್ರೆ ಮೊದಲೇ ಗೊಬ್ಬರ ಸೇರಿಸ್ಬಿಡ್ತೀರ ಮಣ್ಣಿಗೆ? ಮೊದಲೇ ಗೊಬ್ಬರ ಸೇರಿಸ್ಬಿಡ್ತೀವಿ. ಮೊದಲು ಗೊಬ್ಬರ ಸೇರಿಸೋದು ಅದು ಮುಂದಕ್ಕೆ ಇನ್ನು ಶುಂಠಿಯ ಬೀಜ ನಾಟಿ ಮಾಡಿದ್ಮೇಲೆ ಒಂದು ಮೂರು ನಾಲ್ಕು ತಿಂಗಳಾದ್ಮೇಲೆ ಅದಕ್ಕೆ ಫುಡ್ ಜಾಸ್ತಿ ಬೇಕು, ವರ್ಮ ವರವು ಜಾಸ್ತಿ ಬೇಕು. ಆ ವರವು ಜಾಸ್ತಿ ಆಗೋದಕ್ಕೋಸ್ಕರ ಫಸ್ಟೇ ಸೇರಿಸ್ಬಿಟ್ಟಿರ್ತೀವಿ. ನೀವು ಏನೇ ಮಾಡಿದ್ರು ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳು ಫರ್ಮೆಂಟೇಷನ್ಗೆ ಎದಿರ್ತದೆ, ಕಾಲಮಾನ ಇರ್ತದೆ. ನಾವು ಯಾವುದೇ ಗೊಬ್ಬರ ಹಾಕಿದ್ರು, ರಸಗೊಬ್ಬರ ಹಾಕಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಬರ್ತದೆ. ಇದು ಏನೇ ಹಾಕಿದ್ರು ಭೂಮಿಲಿ ಕಳ್ತು ಅದ್ರ ಸಾರ ಎಲ್ಲ ಬಿಟ್ಕೊಂಡು ಅದು ಬೇರೆ ಆ ಜಾಗಕ್ಕೆ ಹೋದಾಗ ಅದ್ರ ಸಾರನೆಲ್ಲ ಎಳ್ಕೊಂಡು ಗಿಡ ಗ್ರೋತ್ ಬರ್ತದೆ, ಚೆನ್ನಾಗಿ ಬರ್ತದೆ. ಶುಂಠಿ ಬಿತ್ತನೆ ಬೀಜ ಎಲ್ಲಿ ತರ್ತೀರಿ? ಸ್ಟಾರ್ಟಿಂಗ್ ಅವಾಗ ಬೇರೆ ಕಡೆ ಇಲ್ಲೇ ರೈತರ ಹತ್ರ ತಗೊಂಡಿದ್ವು, ಇನ್ನು ವರ್ಷ ವರ್ಷ ನಮ್ದೇ ಸಿಗ್ತದೆ, ನಾವೇ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಕಡೆ ತರದಾದ್ರೆ ಏನೇನನ್ನ ನೋಡಿ ತರಬೇಕಾಗುತ್ತೆ ಶುಂಠಿ ತರುವಾಗ? ಯಾಕೆಂದ್ರೆ ಬಿತ್ತನೆ ಬೀಜದಿಂದಲೇ ಬಹುತೇಕ ರೋಗ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ವಿಜ್ಞಾನಿಗಳು. ಹಾಗಾಗಿ ಎಂತ ಶುಂಠಿಯನ್ನ ಆಯ್ಕೆ ಮಾಡ್ಕೊಂಡು ತರಬೇಕು? ಹೌದು, ನಾವು ಶುಂಠಿ ಇಲ್ಲೇ ಲೋಕಲ್ ಅಲ್ಲ ನಮ್ಮ ಹತ್ತ ಸುತ್ತಮುತ್ತ ಯಾರು ಬೆಳೀತಾ ಇರ್ತಾರೆ ಅಂತವ್ರ ಹತ್ರ ಫಸ್ಟು ನೋಡ್ತಾ ಇರ್ತೀವಿ ರೋಗ ಎಲ್ಲಿದೆ ಏನು ಎಂತು ಅಂತ. ಅವ್ರನ್ನ ಕೇಳ್ತೀವಿ, ಅವ್ರು ಶುಂಠಿ ಕೊಡ್ತೀವಿ ಅಂತ ಬೀಜ ಕೊಡ್ತೀವಿ ಅಂತಂದಮೇಲೆ ಅವ್ರ ಜಮೀನಲ್ಲೇ ಅಡ್ಡಾಡ್ತಿರ್ತೀವಿ, ಅವ್ರದ್ದೆಲ್ಲರೂ ರೋಗ ಬಂದಿದೆಯಾ ಅಂಥದ್ದು ಅದನ್ನೆಲ್ಲ ಮಾರ್ಕ್ ಮಾಡ್ಕೊಂಡು ಬಿಟ್ಕೊಂಡಿರ್ತೀವಿ. ಅಂಥ ಜಾಗ ಬಿಟ್ಬಿಟ್ಟು ಫಸ್ಟೇ ಗುರ್ತು ಮಾಡ್ಕೊಂಡಿರ್ತೀವಿ, ಆ ಗುರ್ತು ಮಾಡ್ಕೊಂಡು ಆ ಶುಂಠಿ ಜಾಗ ಅದನ್ನೆಲ್ಲ ಇದು ಮಾಡ್ಕೊಂಡ್ಮೇಲೆ ನಮಗೆ ಎಲ್ಲಿ ಕಾಯಿಲೆ ಇರ್ತದೆ ಆ ಜಾಗ ಬಿಟ್ಬಿಟ್ಟು ಮಿಕ್ಕಿದ ಜಾಗದಲ್ಲಿ ಶುಂಠಿ ಕಿತ್ಕೊಂತೀವಿ. ಅಂತ ಶುಂಠಿ ತಂದ್ಬಿಟ್ಟು ಬಿತ್ತನೆ ಬೀಜಕ್ಕೆ ಬಳಕೆ ಮಾಡ್ತೀವಿ. ಹೌದು ಹೌದು. ಈಗ ಶುಂಠಿನ ಬೇರೆ ಬೀಜಗಳ ತರ ತಂದು ನೇರವಾಗಿ ಹಾಕಕ್ ಆಗೋದಿಲ್ಲ, ಅದಕ್ಕೆ ಒಂದಷ್ಟು ಸಂಸ್ಕರಣೆ ಅಂತ ಹೇಳಿ ಮಾಡ್ಬೇಕಾಗುತ್ತೆ. ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳಿ. ಶುಂಠಿ ಬೀಜಕ್ಕೆ ಅಂತ ಬಿಟ್ಕೊಂಡಿರೋ ಜಾಗದಲ್ಲಿ ಡಿಸೆಂಬರ್ ಜನವರಿಲಿ ಶುಂಠಿನ ಬೀಜದ ಕೀಳ್ತೀವಿ, ಕಿತ್ಕೊಂಬಂದು ಒಂದೆರಡು ದಿನ ಒಂದು ಜಾಗದಲ್ಲಿ ಬಿಡ್ತೀವಿ, ಅದೆಲ್ಲ ಮಣ್ಣೆಲ್ಲ ಅಂಟ್ಕೊಂಡಿರುತ್ತೆ ಅದೆಲ್ಲ ಬಿಡ್ಕೋಬೇಕು. ಡ್ರೈ ಆದಮೇಲೆ ಸ್ವಲ್ಪ ಉದುರುತ್ತೆ ಮಣ್ಣೆಲ್ಲ, ಅವಾಗ ಮುರಿಸ್ತೀವಿ ಆ ಶುಂಠಿನ. ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ, ಆ ಸೈಜಿಗೆ ಮುರಿಸಿದ್ಮೇಲೆ ಅದಕ್ಕೆ ಪೆಸ್ಟಿಸೈಡ್ಸ್ ಏನೇ ಇದ್ದಾವೆ ಕೆಮಿಕಲ್ಸು, ಆ ಕೆಮಿಕಲ್ಸಲ್ಲಿ ಅದರಲ್ಲಿ ನೆನಾಕಬೇಕು, ಒಂದು 20 ನಿಮಿಷ ಅರ್ಧ ಗಂಟೆ ನೆನಾಕಬೇಕು. ಒಂದು ಚೀಲ ಚೀಲ ಮಾಡಿ ಈರುಳ್ಳಿ ಚೀಲಗಳು ಗೊತ್ತಾರೆ ಆ ಬ್ಯಾಗ್ಸಲ್ಲಿ ಹಾಕ್ಬಿಟ್ಟು ನೆನಾಕ್ತೀವಿ. ನೆನಾಕಿ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿಡ್ತೀವಿ, ಒಂದು 20 ದಿನ ತಿಂಗಳು ಒಂದು ಕಡೆ ಸ್ಟೋರ್ ಮಾಡಿ ಆಮೇಲೆ ನಾಟಿ ಮಾಡ್ತೀವಿ. ಈಗ ನಾಟಿ ಮಾಡೋದಕ್ಕಿಂತ ಮೊದಲು ಪಟ್ಟ ಎಲ್ಲ ಮಾಡ್ಕೋಬೇಕಲ್ವಾ? ಎಷ್ಟೆಷ್ಟು ಅಡಿಗೆ ಮಾಡ್ಕೊಳ್ತೀರಾ? ಅದನ್ನು ಬೆಡ್ ಮಾಡ್ಕೋಬೇಕು ಶುಂಠಿ ನಾಟಿ ಮಾಡೋದಕ್ಕೆ ಮುಂಚೆ. ಆ ಬೆಡ್ಡು 3.5 ಅಡಿ 3.5 ಅಡಿ, ಮುಂಚೆ ಎಲ್ಲ 4.5 ಅಡಿ ಮಾಡೋರು, ಈಗೆಲ್ಲ 2 ಗುಣಿ ಬರೋದಂಗೆ ಒಂದು ಬೆಡ್ಡಲ್ಲಿ 3.5 ಅಡಿಯಿಂದ 3.5 ಅಡಿವರೆಗೂ ಮಾಡ್ಕೊಂತಾರೆ. ಅಷ್ಟು ಸಾಕಾಗುತ್ತಲ್ವಾ 3.5 ಅಡಿ ಅಂತ ಅಂದರೆ? ಹಾಂ, 3.5 ಸ್ವಲ್ಪ ಕಿರದೇ ಆಗುತ್ತೆ, 3.5 ಸಫಿಷಿಯಂಟಾಗಿ ಶುಂಠಿ ಇಳುವರಿಗೆ ಅನುಕೂಲ ಆಗುತ್ತೆ. ಈಗ 3.5 ಅಡಿ ಬೆಡ್ ಮಾಡ್ಕೊಂಡ್ರೆ ನೀವು 2 ಗುಣಿ ಹಾಕ್ಬೋದು. ಹೌದು, 3.5 ಅಡಿಗೆ ಬೆಡ್ ಮಾಡ್ಕೊಂತೀವಿ, ಒಂದು 20-22 ಅಡಿವರೆಗೂ ಒಂದು ಬೆಡ್ ಇರುತ್ತೆ, ಮತ್ತೆ ಕಾಲುವೆ ಇರುತ್ತೆ. ಆ ಬೆಡ್ಡಿಗೆ 20-22 ಅಡಿ ಅಂತಂದರೆ ಅಟ್ಲೀಸ್ಟ್ ಒಂದೊಂದು ಅಡಿಗೆ ಒಂದೊಂದು ಗುಣಿ ಹಂಗೆ ಹಾಕೊಂಡು ಹೋದರೆ ಒಳ್ಳೆ ಇಳುವರಿ ಬರ್ತದೆ. ಈಗ ಶುಂಠಿ ನೀವು ಮುರಿಯುವಾಗ ಕನಿಷ್ಠ ಎಷ್ಟು ತೂಕ ಇರಬೇಕದು? ಒಂದೊಂದು ತೂಕ ಅನ್ನೋದು ಅಷ್ಟು ನಾವು ಇದು ಮಾಡಲ್ಲ, ಕೈಯೆಲ್ಲ ಅಂದಾಜು ನಮಗೆ ಒಂದು ಹಸ್ತದಷ್ಟು ಅಗಲ ಇರಬೇಕು. ಒಂದು ಹಸ್ತ ಅಥವಾ 3/4 ಹಸ್ತದಷ್ಟಾರು ಶುಂಠಿ ಇದ್ರೆ ಅದು ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ, ಒಳ್ಳೆ ಇದು ಬರುತ್ತೆ, ಕಂದುಗಳು ಬರ್ತದೆ. ನೆಕ್ಸ್ಟ್ ಹಂಗೆ ಹೂಗಂತೆಲ್ಲ ಚೆನ್ನಾಗಿ ಬರ್ತದೆ, ಜಾಸ್ತಿ ಕಂದು ಬಂದಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಈಗ ಬಿತ್ತನೆ ಮಾಡಿದ್ಮೇಲೆ ಆಮೇಲೆ ಏನೇನು ಕೆಲಸ ಇರುತ್ತೆ? ಬಿತ್ತನೆ ಮಾಡಿದ್ಮೇಲೆ 1 ತಿಂಗಳವರೆಗೂ ಏನು ಕೆಲಸ ಇರಲ್ಲ, ಬಿತ್ತನೆ ಮಾಡಿ ಹುಲ್ಮುಚ್ಚಿ ಎಲ್ಲ ಬಿಟ್ಟಮೇಲೆ ಬರೀ ನೀರು ಬಿಟ್ಕೊಂಡು ಹೋಗೋದು. ಅದಾದ್ಮೇಲೆ ಮೊಳಕೆ ಸ್ಟಾರ್ಟ್ ಆಗುತ್ತೆ, ಮೊಳಕೆ ಸ್ಟಾರ್ಟ್ ಆದಮೇಲೆ ಅದು ಕಳೆ ಕೀಳೋದು, ಮೇಲ್ಗಡೆ ಗೊಬ್ಬರ ಹಾಕೋದು, ಆ ಡ್ರಂಚಿಂಗ್ ಮಾಡೋದು. ಇನ್ನು ಪ್ರತಿ ತಿಂಗಳು 20 ದಿನಕ್ಕೊಂದ್ಸತಿ ಕಳೆ ಕೀಳೋದಿದ್ದೇ ಇರ್ತದೆ. 15 ದಿನಕ್ಕೊಂದ್ಸತಿ ಪೆಸ್ಟಿಸೈಡ್ಸ್ ಹೊಡಿಲೇಬೇಕು, ಪೆಸ್ಟಿಸೈಡ್ಸ್ ಹೊಡಿಲಿಲ್ಲ ಅಂದರೆ ಯಾವ ಇದು ಬರಲ್ಲ. ಹೇಳ್ತಾರೆ ಆರ್ಗ್ಯಾನಿಕ್ ಅಲ್ಲಿ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ. ಆರ್ಗ್ಯಾನಿಕ್ ಅಲ್ಲಿ ಎಷ್ಟೇ ಮಾಡಿದ್ರು ಈಗಿನ ಇದರಲ್ಲಿ ಪೆಸ್ಟಿಸೈಡ್ಸ್ ಮಾಡಲೇಬೇಕು. ಆರ್ಗ್ಯಾನಿಕ್ ಮಾಡಿದ್ರು ಒಂದ್ 50-50 ಆರು ಮಾಡಲೇಬೇಕು, ಪೆಸ್ಟಿಸೈಡ್ಸ್ ಬೇಕೇ ಬೇಕು. ನೀವು ಏನು ರೋಗ ಬಂದ್ಮೇಲೆ ಅದಕ್ಕೆ ಇದು ಮಾಡ್ತೀರಾ ಅಥವಾ ರೋಗ ಬರೋದಕ್ಕಿಂತ ಮೊದಲೇ ಮುಂಜಾಗ್ರತಾ ಕ್ರಮ ವಹಿಸಿ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡ್ತೀರಾ ಹೇಗೆ? ಫಸ್ಟೇ ನೋಡ್ತೀವಿ ಅದು ಗುಣಲಕ್ಷಣಗಳು ನೋಡ್ತೀವಿ. ಚೂರೆಲ್ಲಾರು ಒಂದ್ ಸ್ವಲ್ಪ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ, 15 ದಿನಕ್ಕೆ ಒಂದ್ಸತಿ ರೊಟೇಷನ್ ಇರ್ತದೆ. ಅದ್ರ ಜೊತೆಗೆ ಅಡ್ವಾನ್ಸ್ ಆಗಿ ಒಂದೊಂದ್ಸತಿ ನೋಡ್ತಾ ಇರ್ತೀವಿ ವಾತಾವರಣ, ವೆದರು ಎಲ್ಲ ಪ್ರತಿಯೊಂದು ಅದಕ್ಕೆ ಬೇಕು. ಜಾಸ್ತಿ ಬಿಸಿಲಿದ್ದು ಮಳೆ ಮುಂಗಾರು ಮಳೆ ಬರಲಿಲ್ಲ ಲೇಟ್ ಆಯ್ತು ಅಂತಂದ್ರು ಅದಕ್ಕೆ ಜಾಸ್ತಿ ಪೆಸ್ಟಿಸೈಡ್ಸ್ ಕೊಡಂಗಿಲ್ಲ, ಅದು ಕೊಟ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಶುಂಠಿನ. ಹಾಗಾಗಿ ಫಸ್ಟ್ ಮಳೆ ಬಿದ್ದು ಅದಾದ್ಮೇಲೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮಳೆ ಬೀಳ್ಬೇಕು, ನಾವ್ ಎಷ್ಟೇ ನೀರ್ ಕೊಟ್ರು ಮೇಲ್ಗಡೆಯಿಂದ ಮಳೆ ಬಿದ್ದು ಭೂಮಿ ತನು ಆದ್ರೆ ಮಾತ್ರ ಶುಂಠಿಗೆ ನಾವೇನೇ ಪೆಸ್ಟಿಸೈಡ್ಸ್ ಗೊಬ್ಬರ ಏನೇ ಕೆಮಿಕಲ್ ಏನೇ ಕೊಟ್ರು ಅದು ತಗೊಳುತ್ತೆ. ಆಮೇಲೆ ನಾವೇ ಫಸ್ಟ್ ನೋಡ್ತಾ ಇರ್ತೀವಿ ಅದನ್ನ, ಅದ್ರ ಗುಣಲಕ್ಷಣಗಳು ಯಾವ್ಯಾವ ತರ ಚೇಂಜ್ ಆಗ್ತಾ ಇರುತ್ತೆ ಏನು ಎಂತು, ಅದು ಇಷ್ಟು ದಿನಕ್ಕೆ ಅಂತ ಟೈಮ್ ಇರ್ತದೆ. ಅಷ್ಟಿಂದಲ್ಲಿ ಏನಾರು ಬೇರೆ ಏನಾರು ರೋಗ ಏನಾರು ಸ್ಟಾರ್ಟ್ ಆಗುತ್ತೆ ಅಂತ ಆದ್ರೆ ಅಡ್ವಾನ್ಸ್ ಆಗಿ ಮಾಡ್ಬಿಡ್ತೀವಿ. ಏನೇನು ಗೊಬ್ಬರ ಕೊಡ್ತೀರಾ ಅದಕ್ಕೆ? ಫಸ್ಟ್ ಬಿತ್ತನೆ ಮಾಡ್ಬೇಕಾದ್ರೆ DIP ಬೇವಿನಿಂಡಿ ಕೊಡ್ತೀವಿ, ಅದಾದ್ಮೇಲೆ ಡ್ರಂಚಿಂಗ್ ಅಂತ ಮಾಡ್ತೀವಿ. ಡ್ರಂಚಿಂಗ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ 19 ಆಲು, ಅದಕ್ಕೆ ಸ್ವಲ್ಪ ಗ್ರಾನ್ಯಲ್ಸ್ ಮಿನರಲ್ ಮಿಕ್ಸ್ಚರ್ಸ್ ಅದ್ರ ಜೊತೆಗೆ ಬೇವಿನಿಂಡಿ ಮಿಕ್ಸ್ ಮಾಡಿ ಗೊಬ್ಬರ ಕೊಡ್ತಿರ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು 9-24 ಅಂತ ಬರ್ತದೆ, ಅದರಲ್ಲಿ ಸ್ವಲ್ಪ ಜಿಂಕು ಮೆಗ್ನೀಷಿಯಮ್ ಸಲ್ಫೈಟು ಎಲ್ಲ ಮಿಕ್ಸ್ ಇರ್ತದೆ, ಆ ಗೊಬ್ಬರ ಕೊಡ್ತೀವಿ. ಅದಾದ್ಮೇಲೆ 24-24 ಅಂತ ಬರ್ತದೆ, ಆ ಗೊಬ್ಬರ ಜೊತೆಗೆ ಸ್ವಲ್ಪ ಬೇವಿನಿಂಡಿ ಮಿಕ್ಸ್ ಮಾಡಿ ಕೊಟ್ಟರೆ ಅದು ಬೇರಲ್ಲಿ ಎಲ್ಲ ರೋಗ ಬರ್ತದೆ, ಆ ರೋಗ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಬೇವಿನಿಂಡಿ ಕೊಟ್ರೆ ಸ್ವಲ್ಪ ಬೇರಲ್ಲಿ ಬರೋಂಥ ರೋಗಗಳೆಲ್ಲ ಕಡಿಮೆ ಆಗುತ್ತೆ. ಹೌದು, ಬೇವಿನಿಂಡಿ ಪ್ಲಸ್ ಗ್ರಾನ್ಯಲ್ಸ್ ಎಲ್ಲ ಬರ್ತದೆ, ಗ್ರಾನ್ಯಲ್ಸ್ ಅವನ್ನೆಲ್ಲ ಕೊಟ್ಟರೆ ಎಲ್ಲ ಚೆನ್ನಾಗಿ ಇದಾಗ್ತದೆ, ಬೇರಲ್ಲೆಲ್ಲ ರೋಗ ಬರೋದು. ವಾತಾವರಣದಲ್ಲೂ ಏನೇ ರೋಗ ಬಂದರೂ ರೆಸಿಸ್ಟೆಂಟ್ ಪವರ್ ಕೆಳಗಡೆ ಬೇರಿಂದನೇ ಸಿಗುತ್ತೆ ಅದಕ್ಕೆ. ಈಗ ಶುಂಠಿನಲ್ಲಿ ದೊಡ್ಡ ಸವಾಲು ಅಂತ ಅಂದ್ರೆ ಕಳೆ ನಿರ್ವಹಣೆ ಮಾಡೋದು, ನೀವು ಹೇಗೆ ಅದನ್ನ ನಿಭಾಯಿಸ್ತಾ ಇದ್ದೀರಿ? ಕಳೆ ನಿರ್ವಹಣೆ ಮಾಡೋದಂತ ಏನು ರಿಸ್ಕ್ ಏನಿಲ್ಲ, ಮಾಮೂಲಿ ಲೇಬರ್ ಸಿಗ್ತಾರೆ ಇಲ್ಲಿ ಲೋಕಲ್ಸ್, ಲೇಬರ್ಸ್ ಕರ್ಕೊಂಡ್ಬಂದು ಲೇಬರ್ಸ್ ಕೈಲಿ ಕ್ಲೀನ್ ಮಾಡಿಸ್ ಕಳೆ ತೆಗಿಸ್ತಾ ಇರ್ತೀವಿ. ಕಳೆ ನಿರ್ವಹಣೆ ಅಂತಂದ್ಮೇಲೆ ಆಷಾಢ ಶ್ರಾವಣ ಆದ್ಮೇಲೆ ಶುಂಠಿ ಸ್ಟಾರ್ಟ್ ಆಗೋದು ರೋಗಗಳು, ಆ ಟೈಮಲ್ಲಿ ಆ ರೋಗಗಳ ಟೈಮಲ್ಲೇ ರೈತನಿಗೆ ಹೊಡೆತ ಬೀಳೋದು ಜಾಸ್ತಿ, ಬೆಂಕಿ ರೋಗ ಕೊಳೆ ರೋಗ ಎಲ್ಲ ಬೇಗ ಬೇಗ ಅಟ್ಯಾಕ್ ಆಗ್ಬಿಡ್ತದೆ. ಒಂದ್ಸತಿ ಅಟ್ಯಾಕ್ ಆಗ್ಬಿಟ್ರೆ ಮುಗಿ, ತೋಟ ತೋಟನೇ ಆವರಿಸ್ಕೊಂಡ್ಬಿಡ್ತದೆ. ಅದಕ್ಕೆ ಅಡ್ವಾನ್ಸ್ ಆಗಿ ಫಸ್ಟೇ ಪೆಸ್ಟಿಸೈಡ್ಸ್ ಹೊಡ್ಕೊಂಡು ಮಾಡ್ತಾ ಇದ್ರೆ ಆ ಕಾಲಕ್ಕೆ 15-20 ದಿನಕ್ಕೆ ಒಂದ್ಸತಿ ರೊಟೇಷನಲ್ಲಿ ಮಾಡ್ತಾ ಹೋಗ್ತಾ ಇದ್ರೆ ಅದೇನು ಬರಲ್ಲ. ಅಕಸ್ಮಾತ್ ಬಂತು ಅಂದ್ರೆ ಆ ಜಾಗಕ್ಕೆ ಸುಣ್ಣ ಎಲ್ಲ ಮಾಡ್ಕೊಂಡು ಹೋದ್ರೆ ಕಲ್ ಸುಣ್ಣ ಬರ್ತದಲ್ಲ, ಆ ಕಲ್ ಸುಣ್ಣ ಬೇಯಿಸ್ಬಿಟ್ಟು ಆ ಕೊಳೆ ರೋಗ ಬಂದಿದ್ದ ಜಾಗಕ್ಕೆ ಹಾಕಿದ್ರೆ ಆ ಜಾಗ ಮಾತ್ರ ಸುಟ್ಟೋಗುತ್ತೆ, ಮಿಕ್ಕಿದ್ದೆಲ್ಲ ಆರಡಕ್ಕೆ ಮುಂದಕ್ಕೆ ಆಸ್ಪದ ಕೊಡಲ್ಲ. ಒಟ್ಟಿಗೆ ಶುಂಠಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಶುಂಠಿ ಈಗ ಒಂದು 4 ವರ್ಷದಿಂದ ಬೆಳೀತಾ ಇದೀವಿ. 4 ವರ್ಷದಿಂದ ಬೆಳೀತಾ ಇದ್ರಿ, ಚೆನ್ನಾಗಿ ಹಣಕಾಸು ಆಗ್ತಾ ಇದೆಯಾ ಅದರಲ್ಲಿ? ಮುಂಚೆ ಏನಿಲ್ಲ, ಹೋದ ವರ್ಷ ಸ್ವಲ್ಪ ಹಣಕಾಸು ಆಯ್ತು, ಇನ್ನು ಅಲ್ಲಿಗೆ ಅಲ್ಲಿ ಖರ್ಚು ವೆಚ್ಚಕ್ಕೆ ಅಲ್ಲಿಗೆ ಸರಿಯೋದು, ಅದ್ರ ಮೇಲೆ ಒಂದು 20,000-50,000 ಸಿಗೋದು ಅಷ್ಟೇ ಒಂದು ಬೆಳೆಗೆ. ಅದು 9 ತಿಂಗಳು 1 ವರ್ಷದವರೆಗೂ ಕಾಯಬೇಕು. ಶುಂಠಿ ಎಲ್ಲ ಇಲ್ಲೇ ಮಾರಾಟ ಮಾಡ್ಬಿಡ್ತಾರೆ ಹೆಂಗೆ? ಹಾ, ಇಲ್ಲೇ ಜಮೀನಿಗೆ ಬಂದು ತಗೊಂಡೋಗ್ತಾರೆ, ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಬಂದು ಅವರೆಲ್ಲ ಇಲ್ಲೇ. ನಮ್ದೆಲ್ಲ ಬೀಜಕ್ಕೆ ಜಾಸ್ತಿ ಹೋಗೋದು ಶುಂಠಿ, ಅರಕಲಗೂಡು ಅಲ್ಲೂರು ಆ ಕಡೆಯಿಂದ ಸಕಲೇಶ್ಪುರ ಆ ಕಡೆಯಿಂದ ಎಲ್ಲ ಬಂದು ತಗೊಂಡೋಗ್ತಾರೆ. ಬೀಜಕ್ಕೆ ಕೊಡೋದು ಲಾಭ ಅಂತೀರಾ ಹಿಂಗೆ ಸುಮ್ಮನೆ ಮಾರಾಟಕ್ಕೆ ಕೊಡೋದು ಲಾಭ ಅಂತೀರಾ? ಬೀಜಕ್ಕೆ ಕೊಟ್ರೆ ಒಂದು ಈಗಿನ ರೇಟಲ್ಲಿ 1,200-1,300 ರೂಪಾಯಿ ಲಾಭ ಜಾಸ್ತಿ ಸಿಗುತ್ತೆ ಒಂದು ಚೀಲಕ್ಕೆ. ಮಾಮೂಲಿ ಮಾರ್ಕೆಟ್ ರೇಟ್ಗಿನ್ನ ಒಂದು ಚೀಲಕ್ಕೆ ಅಷ್ಟು ಜಾಸ್ತಿ ಕೊಡ್ತಾರೆ, 1,200-1,300. ಒಂದು ಸೀಸನಲ್ಲಿ ಕೊಟ್ಟರೆ ಮಾರ್ಕೆಟ್ ರೇಟ್ ಏನಿರ್ತದೆ ಆ ರೇಟಿಗೆ ಕೊಡಬೇಕಾಗ್ತದೆ, ಅದು ಅಷ್ಟು ವರ್ತ್ ಅನ್ಸಲ್ಲ. ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಇಲ್ಲಿ ಮಧ್ಯವರ್ತಿಗಳೇ ಜಾಸ್ತಿ ಆವಳಿ ಜಾಸ್ತಿ ಆಗುತ್ತೆ, ಹಂಗಾಗಿ ಬೀಜದ ಕೊಡೋದು ಉತ್ತಮ. ನರ್ಸರಿ ಏನೇನು ನರ್ಸರಿ ಮಾಡ್ತೀರಾ ಚೇತನ್? ನಾವು ಅಡಿಕೆ ಸುಸಿ ತೆಂಗಿನ ಸುಸಿ ಅಷ್ಟೇ ಎರಡೇ ನರ್ಸರಿ ಮಾಡೋದು. ಎಷ್ಟೆಷ್ಟು ಮಾಡ್ತೀರಾ ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ ಒಂದು 1,200 ತೆಂಗು ಮಾಡ್ತೀವಿ, ತೆಂಗು ನರ್ಸರಿ ಮಾಡ್ತೀವಿ. 10,000-12,000 ಅಡಿಕೆ ಸುಸಿ ಮಾಡ್ತೀವಿ. ಬಿತ್ತನೆ ಬೀಜ ಎಲ್ಲ ನಿಮ್ದೇ ಬಳಕೆ ಮಾಡ್ತೀರಾ ಬೇರೆ ಕಡೆ ತರ್ತೀರಾ? ಬಿತ್ತನೆ ಬೀಜ ಎಲ್ಲ ನಮ್ದೇ ಇದೆ, ನಮ್ದೇ ಹೆಚ್ಚು ಕಮ್ಮಿ 40 ವರ್ಷದ ಮೇಲ್ಪಟ್ಟಿದ್ದು, ಒಂದು 60 ವರ್ಷದ ಒಳಪಟ್ಟಿದ್ದು ತೆಂಗಿನ ಗಿಡಗಳು ಇದು ಮಾಡ್ತೀವಿ, ಬಿತ್ತನೆ ಬೀಜಕ್ಕೆ ತಗೊಂತೀವಿ. ಅಡಿಕೆ ಮರಗಳು ದೊಡ್ಡವು ಇದ್ದಾವೆ, ದೊಡ್ಡದ್ರಲ್ಲೇ ಹಳೆ ಮರಗಳಲ್ಲೇ ತಲೆ ಜಾಸ್ತಿ ಹೈಟ್ ಹೋಗಿರ್ತದೆ, ಒಳ್ಳೆ ಇದು ಬಂದಿರ್ತದೆ. ಒಂದ್ಸತಿ ಮರ ಏನಾರು ಬಡಿದ್ರೆ ಕಬ್ಬಣ ಕಬ್ಬಣ ಬಡ್ದಾಗ ಏನ್ ಶಬ್ದ ಬರ್ತದೆ ಅಂತವು ಒಳ್ಳೆ ಚೇಗಾಡ್ತವೆ, ಒಳ್ಳೆ ಬಲ್ತಿರ್ತವೆ ಮರಗಳು, ಹಳೆ ಮರಗಳು. ಅಂತ ಮರಗಳಿಂದ ಬೀಜ ಹಾಕಿ ಮಾಡಿದ್ರೆ ಮುಂದಕ್ಕೂ ಒಳ್ಳೆ ಇಳುವರಿ ಬರ್ತದೆ ಆ ಗಿಡಗಳಲ್ಲಿ, ಆಯಸ್ ಜಾಸ್ತಿ ಇರುತ್ತೆ. ಅಡಿಕೆ ಗಿಡ ಮತ್ತೆ ತೆಂಗಿನ ಗಿಡ ಹೇಗೆ ಮಾರಾಟ ಮಾಡ್ತೀರಿ? ಇಲ್ಲೇ ಲೋಕಲ್ ರೈತರುಗಳು, ಅವರು ಸಾಯಿಗುಣಿ ಬಂದಿರೋರು, ಹೊಸದಾಗೆ ತೋಟ ಮಾಡೋ ಅಂತವ್ರು ಎಲ್ಲ ಇಲ್ಲೇ ಬಂದು ವ್ಯಾಪಾರ ಮಾತಾಡ್ಕೊಂಡು ತಗೊಂಡು ಹೋಗ್ತಾರೆ. ಬೆಲೆ ಹೆಂಗೆ? ಬೆಲೆ ಈ ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಎಲ್ಲ 450-600 ರೂಪಾಯಿವರೆಗೂ ಒಂದು ತೆಂಗಿನ ಸಸಿ ಹೋಗ್ತಾ ಇತ್ತು, ಈಗೆಲ್ಲ 250-300 ರೂಪಾಯಲ್ಲಿ ತೆಂಗಿನ ಸಸಿ ಹೋಗ್ತಾ ಸೇಲ್ ಆಗ್ತಾ ಇದೆ. ಅಡಿಕೆ ಸಸಿ ಅದೇನು ರೇಟ್ ಏನು ಡೌನ್ ಆಗಿಲ್ಲ, 30-32-33 ರೂಪಾಯಿವರೆಗೂ ಸೇಲ್ ಆಗ್ತಾ ಇದೆ. ನಾವೆಲ್ಲ ಗೆಪ್ಪೆ ಸಸಿ ಮಾಡ್ತೀವಿ, ಜಾಸ್ತಿ ಪಾಕೆಟ್ ಮಾಡಕ್ಕೆ ಹೋಗೋದಿಲ್ಲ. ಗೆಪ್ಪೆ ಸಸಿ ಅಂದರೆ ಭೂಮಿಲೇ ಬೇರೆಲ್ಲ ಅಡ್ಕೊಂತದೆ, ಚೆನ್ನಾಗಿ ಕಾಂಡ ಎಲ್ಲ ಚೆನ್ನಾಗಿ ಒಳ್ಳೆ ಬಲಿಷ್ಠವಾಗಿ ಬರ್ತದೆ, ಸಾಯಿಗುಣಿ ಬರೋದಿಲ್ಲ. ಹಾಕಿದ್ದು ಗಿಡ ಸಣ್ಣದ್ರಿಂದನು ಕಂದಲ್ಲ, ಇಲ್ಲ ಪ್ಯಾಕೆಟ್ ತಗೊಂಬಂದು ಪ್ಯಾಕೆಟಿಗೆ ತಗೊಂಬಂದು ಅದಕ್ಕೆ ಲೇಬರ್ ಜಾಸ್ತಿ, ಕಾಸ್ಟ್ ಜಾಸ್ತಿ ಬೀಳುತ್ತೆ. ಪ್ಯಾಕೆಟ್ ತಗೊಂಬರ್ಬೇಕು, ಆ ಪ್ಯಾಕೆಟ್ ದೊಡ್ಡ ದೊಡ್ಡ ಪ್ಯಾಕೆಟ್ ತರಬೇಕು, ಅದಕ್ಕೂ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಅವಕ್ಕೆ ಪ್ಯಾಕೆಟಲ್ಲಿ ಕಳೆ ಕೀಳೋದು ಅದು ಇದು ಅದೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ. ಇದು ಭೂಮಿಲೇ ನಾವು ಒಂದು 2 ಅಡಿಗೆ 1 ಅಡಿಗೆ ಒಂದೊಂದು ಸಸಿ ಕೂಡಿಸ್ಕೊಂಡು ಹೋಗ್ತೀವಿ. ಅದು ನಾವು ಕಳೆ ಕೀಳ್ಬೇಕು, ನಮ್ಮ ಹತ್ರನೇ ಬ್ರಷ್ ಕಟರ್ ಇದೆ, ಬ್ರಷ್ ಕಟರಲ್ಲೇ ಕಳೆ ಎಲ್ಲ ನಿರ್ವಹಣೆ ಮಾಡ್ಕೊಂತೀವಿ. ಎಷ್ಟು ಈಸಿ ಆಗುತ್ತೆ ರೈತಂಗೆ ಅಷ್ಟು ಇದು ಮಾಡ್ಕೊಂಡು ಹೋಗ್ಬೇಕು. ತರಕಾರಿ ಏನೇನು ಬೆಳ್ಕೊತೀರಿ? ತರಕಾರಿ ಅಂದರೆ ಟೊಮೊಟೊ ಮೆಣಸಿನ ಗಿಡ ಬೆಳಿತೀವಿ, ಅದು ಬಿಟ್ಟರೆ ಬೇರೆ ಇನ್ನೇ ಯಾವುದು ತರಕಾರಿ ಬೆಳೆಯಕ್ಕೆ ಹೋಗೋದಿಲ್ಲ. ಪ್ರತಿ ವರ್ಷ ಬೆಳಿತೀರಾ ಹೇಗೆ? ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು ಕ್ರಾಪ್ ಆರು ತೆಗಿತೀವಿ, ಒಂದು ಟೊಮೊಟೊ ಒಂದು ಮೆಣಸಿನ ಗಿಡ ಮಾಡ್ತೀವಿ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಕೃಷಿ ಬದುಕು ಚೆನ್ನಾಗಿದೆ. ಅದೇನು ಅಂತಂದ್ರೆ ಹೊಸದಾಗಿ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ಹಳೆ ಕಾಲದ ತರನೇ ಮಾಡ್ಕೊಂಡು ಹೋದ್ರೆ 6 ಹತ್ತಲ್ಲ 3 ಇಳಿಯಲ್ಲ, ಹಾಗೆ ಇರ್ತೀವಿ. ಹೊಸದಾಗಿ ಟೆಕ್ನಾಲಜಿ ಹೊರಗಡೆ ಯಾವ ತರ ಬೆಳೀತಿದ್ದಾರೆ ಏನು ಎಂತು ಸ್ವಲ್ಪ ಮಾಹಿತಿಗಳು ತಗೋಬೇಕು, ಬೇರೆ ಇನ್ನೊಬ್ರು ಯಾವ್ಯಾವ ತರ ಮಾಡ್ತಾರೆ ಅಂತ ನೋಡ್ಬೇಕು. ನಾವು ಎಕ್ಸ್ಪೆರಿಮೆಂಟ್ಗಳು ಮಾಡ್ಕೊಂಡೋಗಿ ಅನುಭವ ಮಾಡ್ಕೊಂಡ್ರೆ ನಾವು ಅದೇನೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತ ಸುಮ್ಮನೆ ದುಂದು ವೆಚ್ಚ ಮಾಡೋದಲ್ಲ, ಎಂತೆಂಥದ್ದು ತಗೊಂಬಂದು ಮಾಡೋದಲ್ಲ. ನಾವು ಸ್ವಲ್ಪ ಅದ್ರ ಬಗ್ಗೆ ಗಾಳಿ ಗಂಧ ಎಲ್ಲ ತಿಳ್ಕೊಂಡು ಸ್ವಲ್ಪ ವ್ಯವಹಾರಿಕವಾಗೂ ಒಂದು ಸ್ವಲ್ಪ ಲೆಕ್ಕಾಚಾರ ಮಾಡ್ಕೊಂಡು ಹೋದರೆ ವ್ಯವಸಾಯ ಏನು ಲಾಸ್ ಏನಲ್ಲ, ಲಾಭದಾಯಕ ಉದ್ದಿಮೆನೇ. ಇದನ್ನೇ ಈಗ ಉದ್ದಿಮೆ ಅಂತಲೇ ಘೋಷಣೆ ಆಗಿದೆ, ಮಾಡ್ತಾ ಇದ್ದಾರೆ, ಮುಂದಕ್ಕೂ ಆಗ್ತಾ ಇದೆ, ಅದು ಶತಾಯಗತಾಯ ಸಿದ್ಧ. ಒಟ್ಟಿಗೆ ಸಂತೋಷವಾಗಿದ್ದೀರಿ ಕೃಷಿ ಮಾಡ್ಕೊಂಡು? ಹಾ, ಬೆಂಗಳೂರಲ್ಲಿ ಇದ್ದಾಗ ಪಕ್ಕದಲ್ಲೊಂದು ಸೂಜಿ ಬಿದ್ದರೂ ಎಚ್ಚರಿಕಾಗೋದು, ಈಗ ಒಳ್ಳೆ ನಿದ್ರೆ ಬರ್ತದೆ, ಯಾವಾಗ ಮಲ್ಕೊಂಡ್ರು ನಿದ್ದೆ ಬರುತ್ತೆ. ಬೆಂಗಳೂರಲ್ಲಿ ಟೆನ್ಷನ್ನು ಪ್ರೆಸರು ಅದೊಂಥರ ಲೈಫ್, ಅದೇ ಒಂಥರ ಇತ್ತು. ಈಗ ಇಲ್ಲಿ ನೆಮ್ಮದಿ ಆಗಿದ್ದೀವಿ, ಅಲ್ಲಿ ನೋಡೋದಕ್ಕಿನ್ನ ಪರವಾಗಿಲ್ಲ. ಇಲ್ಲೂ ಅಲ್ಲೇದಕ್ಕಿನ್ನ ಇಲ್ಲೇ ಮನೆ ಕಡೆನೇ ಇಷ್ಟು ಜಮೀನು ಇರೋದ್ರಿಂದ ಆದಾಯನೂ ದ್ವಿಗುಣ ಆಗಿದೆ. ಕೋವಿಡ್ಗೆ ಮುಂಚೆ ನಾವು ಬೆಂಗಳೂರಲ್ಲಿ ಇದ್ವು, ನಾವು ಅಲ್ಲಿ ಮಾಡ್ಬೇಕಾದ್ರೆ ಇಲ್ಲಿ ಕಡೆ ತೋಟದ ಕಡೆ ಅಷ್ಟು ಆದಾಯ ಇರ್ತಿರಲಿಲ್ಲ. ನಾವು ಇಲ್ಲಿ ಫುಲ್ ಟೈಮ್ ಎಲ್ಲ ಇದು ಮಾಡ್ತಾ ಇರೋದ್ರಿಂದ ನಾವೇ ಮೇಂಟೈನ್ ಮಾಡ್ಕೊಂಡು ಹೊರಗಡೆ ಈಗ ಟೆಕ್ನಾಲಜಿ ಎಲ್ಲ ನೋಡ್ಕೊಂಡು ಕೃಷಿ ಇಲಾಖೆ ಅಲ್ಲಿ ಇಲ್ಲಿ ಎಲ್ಲ ಮಾಹಿತಿ ತಿಳ್ಕೊಂಡು ಬೇರೆ ಬೇರೆ ರೈತರುಗಳ ಹತ್ರ ಎಲ್ಲ ಅನುಭವ ತಗೊಂಡು ನಾವೇ ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಿ ಇದರಲ್ಲಿ ಲಾಭ ಆಗ್ತಾ ಇದೆ. ಚೇತನ್, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡೋದು? ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದ? ಹಾ, ಕೊಡ್ಬೋದು. 8123-640-567. ಇನ್ನೊಂದ್ಸರಿ ಹೇಳಿ. 8123-640-567. ಒಳ್ಳೆಯದು ಚೇತನ್ ಒಡೆಯರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯ ಕೇಳುಗರೇ, ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಹಾರನಹಳ್ಳಿಯ ಯುವ ಕೃಷಿಕ ಚೇತನ್ ಒಡೆಯರ್ ಎಚ್ಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಕತ್ವ ಆಧಾರಿತ ಕಾರ್ಯಕ್ರಮ, ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುತ್ತಾರೆ ಶ್ರೀ ಬಾಲರೆಡ್ಡಿ ಸಿಬಿ, ಅಪರ ಕೃಷಿ ನಿರ್ದೇಶಕರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮತ್ತೊಮ್ಮೆ ನಮ್ಮೆಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಈಗ ವೇಳೆ ಸರಿಯಾಗಿ 7:20:50. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಕೆಳಗರೆ, ನಾವೆಲ್ಲರೂ ಆಸಕ್ತಿಯಿಂದ ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ತಾ ಹೋದ್ರೆ ಎಲ್ಲರ ಬಾಳು ಹಸನಾಗಿರುತ್ತೆ. ಅದರಲ್ಲೂ ರೈತರಂತೂ ನೋಡ್ತಾನೆ ಲಕ್ಷಾಧಿಪತಿಗಳಾಕೆ ಕೋಟ್ಯಾಧಿಪತಿಗಳಾಗ್ಬೋದು. ಹಾಗಾಗಿ ನಮ್ಮ ರೇಡಿಯೋ ಕೇಳುಗರು ಮತ್ತು ಹೊರಗಿನವರ ಸಂಪರ್ಕ ಬಂದಾಗ ಕೆಲವೊಬ್ಬರ ವಿಶೇಷ ಬೆಳವಣಿಗೆ ನಮಗೂ ನಿಮಗೂ ಆಶ್ಚರ್ಯ ತರಿಸುತ್ತೆ. ಈಚೆಗೆ ಸಕಲೇಶ್ಪುರ ತಾಲೂಕಿನ ಒಬ್ಬ ಕೃಷಿಕ ಹೇಳ್ತಾ ಇದ್ರು, ನನಗೆ ಜಮೀನೇ ಇರಲಿಲ್ಲ, ಅಪ್ಪ ಅಷ್ಟೇನೂ ಮಾಡಲಿಲ್ಲ, ಉಳಿಸ್ಲಿಲ್ಲ, ಆದರೆ ನನ್ನ ಶ್ರಮದಿಂದ ನೋಡ್ತಾ ನಿಧಾನಕ್ಕೆ ಜಮೀನನ್ನು ಮಾಡ್ತಾ ಬಂದೆ, ಈಗ 20 ಎಕರೆ ತೋಟ ಮಾಡಿದ್ದೀನಿ ಅಂತ ಅಂದ್ಕೊಂಡು ಹೇಳ್ತಾ ಇದ್ರು. ವರ್ಷಕ್ಕೇನಿಲ್ಲಂದ್ರೆ 10-15 ಲಕ್ಷ-20 ಲಕ್ಷ ರೂಪಾಯಿ ತನಕ ಆದಾಯ ಸಿಗ್ತಾ ಇದೆ. ನಾವೆಲ್ಲರೂ ಆಸಕ್ತಿಯಿಂದ ಜಮೀನಲ್ಲಿ ತೋಟದಲ್ಲಿ ಕೆಲಸ ಮಾಡೋದ್ರಿಂದ ವಿಪರೀತ ಖರ್ಚುಗಳು ಬರೋದಿಲ್ಲ ಅಂತ ಅನ್ಕೊಂಡು ಅವರು ಉಲ್ಲೇಖ ಮಾಡ್ತಾ ಇದ್ರು. ರೈತ ಬಾಂಧವರೇ, ಕೃಷಿಯ ಗಣಿತ ಅನ್ನೋದಿದೆಯಲ್ಲ, ಅದು ಅತ್ಯದ್ಭುತ. ಒಂದೊಂದು ಗಿಡ, ಒಂದೊಂದು ಮರ ಬೆಳೀತಾ ಕೇವಲ 5-10 ರೂಪಾಯಿ ಇದ್ದದ್ದು 5-10 ಸಾವಿರ ರೂಪಾಯಿ ಅಥವಾ 50-100 ಸಾವಿರ ರೂಪಾಯಿ ಆಗಬಹುದು. ಅದು ಅಲ್ಪಾವಧಿ ಬೆಳೆಗಳಲ್ಲಂತೂ ಇನ್ನೂ ವಿಶೇಷ. ಕೇವಲ 100 ರೂಪಾಯಿ ಖರ್ಚು ಮಾಡಿ ತೆಗೆದುಕೊಂಡು ಬಂದ ಕೊತ್ತಂಬರಿ ಬೀಜ 1-1.5 ತಿಂಗಳಲ್ಲಿ ಎಷ್ಟು ದುಡ್ಡನ್ನು ಕೊಡುತ್ತೆ ವಾಪಸ್ ಅಲ್ವಾ? ಇದರಂತೆ ಮೆಕ್ಕೆಜೋಳ, ಶುಂಠಿ, ಆಲೂಗಡ್ಡೆ, ಸಿಹಿಗೆಣಸು, ರೇಷ್ಮೆ ಮತ್ತಿತರ ಬೆಳೆಗಳು, ಕಾಫಿಯನ್ನು ಸೇರಿಕೊಂಡು ಅಡಿಕೆಯನ್ನು ಮುಂದಿಟ್ಕೊಂಡು ಮಾತಾಡೋದಾದರೆ ಒಂದು ರೀತಿಯಲ್ಲಿ ಎಲ್ಲವೂ ಲಾಭದಾಯಕ. ಕೆಲವೊಂದು ಸಾರಿ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ, ಆದರೆ ಎಷ್ಟೋ ಸಾರಿ ನೀವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ವರಮಾನ ಸಿಕ್ಕಿರುತ್ತೆ. ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿಟ್ಕೊಂಡು ಮಮತೆಯಿಂದ ನೀವು ಕೆಲಸ ಮಾಡ್ತಾ ಹೋದರೆ ಕೃಷಿಯಲ್ಲಿ ನೀವು ಹಿಂದೆ ಬೀಳೋದು ಅಪರೂಪ ಅಂದರೆ ಅಪರೂಪ. ಯಾಕೆ ಹಿಂದೆ ಬಿದ್ದರು, ಯಾಕೆ ಬೆಳೀಲಿಲ್ಲ ಅಂತಂದರೆ ಕಾರಣಗಳು ಬಹಳ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತವೆ. ಒಂದು, ಚೆನ್ನಾಗಿ ದುಡಿದೇ ಇರೋದು. ಇನ್ನೊಂದು, ವಿಪರೀತ ಖರ್ಚುಗಳು. ಮತ್ತೊಂದು, ಬಂದದ್ದನ್ನೆಲ್ಲ ಯಾವುದಾದಕ್ಕೋ ಖರ್ಚು ಮಾಡಿ ವೆಚ್ಚ ಮಾಡಿ ಖಾಲಿ ಮಾಡಿಕೊಳ್ಳೋದು. ಆಗುಹೋಗುಗಳನ್ನು ನಿಭಾಯಿಸಲಿಕ್ಕೆ ನಮ್ಮದೇ ಆದ ಮಾರ್ಗಗಳನ್ನು ಇಟ್ಕೊಳ್ಳದೇ ಇರೋದು. ಹೀಗೆ 4-6 ಅಂಶಗಳು ನಮ್ಮ ಮುನ್ನಡೆಗೆ ಅಥವಾ ಹಿನ್ನಡೆಗೆ ಕಾರಣೀಭೂತವಾಗ್ತವೆ. ರೈತ ಬಾಂಧವರೇ, ಬೇಸಾಯದಲ್ಲಿ ತುಂಬ ಬೆಳೆದವರಿದ್ದಾರೆ. ಹಿಂದೆಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲರನ್ನೂ ಬೇಸಾಯದಿಂದಲೇ ಬೆಳೆದವರು. ಈಚೆಗೆ ವಿದ್ಯಾಭ್ಯಾಸ ಹೆಚ್ಚಿಗೆ ಆದಮೇಲೆ, ಮಕ್ಕಳು ಊರಿಂದ ಖಾಲಿ ಆದಮೇಲೆ ಅನೇಕ ಹಿರಿಯರಿಗೆ ಒಂದು ರೀತಿ ಆತಂಕ ಅತಂತ್ರ. ಆದರೂ ಹೆದರಬೇಡಿ, ನಿಮ್ಮ ಮಕ್ಕಳು ಎಲ್ಲಿಗೆ ಹೋಗಿದ್ರೂ ವಾಪಸ್ ಬರ್ತಾರೆ, ಮತ್ತೆ ನಿಮ್ಮ ಕಸಬನ್ನು ಮುಂದುವರಿಸ್ತಾರೆ. ನಾವು ಮೆತ್ತಗಾಗ ತನಕ ಅವರು ನೋಡ್ತಾ ಇರ್ತಾರೆ, ನಾವು ಅಂತ್ಯ ಆದಮೇಲೆ ಬಂದೇ ಬರ್ತಾರೆ, ಆಸ್ತಿಗೆ, ಅಭಿವೃದ್ಧಿಗೆ, ಹಣ ಮಾಡಿಕೊಳ್ಳಿಕ್ಕೆ. ಹೀಗೆ ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ,